ಜಯಂತ್ಯುತ್ಸವ ಹಲವೆಡೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ಆ ನಂತರ ಜನಪದ ಗೀತೆಗಳು ಮೂಡಿಬರಲಿದೆ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಆದ್ರೆ ನಮಕ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಕ್ ಯಾವುದೇ ಚಿಂತೆ ಇಲ್ಲ ರೀ. ಯಾಕೆಂದ್ರೆ ನಮ್ಮಲ್ಲಿ ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಮಲಗಿಗಳು ಕಸಿರೊತ್ತು ದೇವಿ ನಾರಿ, ಪಳ್ಳು ಪಳ್ಳುಕಿ ಬರುತಿಹಳು ತಾಯಿ ಕಾವೇರಿ. ಮಲಗಿಗಳು ಕಸಿರೊತ್ತು ದೇವಿ ನಾರಿ, ಮನಗಳಿಗೆ ಮೋದವ ಬೀರಿ, ಜಿಗಿ ಜಿಗಿವ ಚಿನ್ನರಿಗೆ ಚಂದ ತೋರಿ, ಆಡುವರ ಕಂಗಳಿಗೆ ಕಾಂತಿ ತೋರಿ, ಮೈ ಚಲ್ಲಿ ನಿಲ್ಲುವಳು ಒಂದೊಂದು ಬಾರಿ. ಮಲಗಿಗಳು ಹಸಿರೊತ್ತು ದೇವಿ ನಾರಿ, ಪಳ್ಳು ಪಳ್ಳುಕಿ ಬರುತಿಗಳು ತಾಯಿ ಕಾವೇರಿ. ಮಲಗಿಗಳು ಹಸಿರೊತ್ತು ದೇವಿ ನಾರಿ. ಹರಿಯುವುದು ಸುವಿಚಾರ ಕ್ರಾಂತಿ, ನಿನ್ನೊಡನೆ ಚಿಗುರುವುದು ಈ ಬದುಕ ಪ್ರಗತಿ, ನಿನ್ನೊಡನೆ ಹಾಡುವುದು ಶಾಂತಿ ಶಾಂತಿಯ ಶ್ರುತಿ, ನಿನ್ನೊಡನೆ ಕೂಡುವುದು ಭಾವೈಕ್ಯದ ಪ್ರೀತಿ. ಮಲಗಿಗಳು ಹಸಿರೊತ್ತು ದೇವಿ ನಾರಿ, ಪಳ್ಳು ಪಳುಕಿ ಬರುತಿಗಳು ತಾಯಿ ಕಾವೇರಿ. ಮಲಗಿಗಳು ಹಸಿರೊತ್ತು ದೇವಿ ನಾರಿ. ಮನ ಹಿಕ್ಕಿ ಮೈ ಬಕ್ಕಿ ದುಡಿಸೋ ಧೀರೇ ನೀನು, ಛಲದಿ ಸಾಧಿಸೋ ಸಹನೆ ಬೆಳೆಸೋ ನೀರೇ ನೀನು, ಮೃದು ಮಾತು ಮನಸ್ಸುಗಳ ಹರಸೋ ನಾರಿ ನೀನು, ದ್ವೇಷ ಹಿಂಸೆಗಳ ಬರಸುಪಾರೇ ನೀನು. ಮಲಗಿಗಳು ಹಸಿರೊತ್ತು ದೇವಿ ನಾರಿ, ಪಳು ಪಳುಕಿ ಬರುತಿಗಳು ತಾಯಿ ಕಾವೇರಿ. ಮಲಗಿಗಳು ಹಸಿರೊತ್ತು ದೇವಿ ನಾರಿ. ಮಾರಿ ಜಾತಿ ಮತಗಳ ಕೊಳೆಯ ತೊಳೆಯ ಬಾರೆ ತಾರತಮ್ಯದ ಕಳೆಯ ಕೀಳು ಬಾರೆ ಹೊಸ ಬೆಳೆಗೆ ಹೊಸ ತೊಳೆಗೆ ನೀರೆರೆಯ ಬಾರೆ ಬಾರೆ ಕಾವೇರಿ ನೀ ನಮ್ಮ ಪೊರೆಯ ತಾಯೇ ಮಲಗಿಗಳು ಕಸಿರೋದು ದೇವಿ ನಾರಿ ಬಳು ಬಳುಕಿ ಬರುದಿಗಳು ತಾಯಿ ಕಾವೇರಿ ಮಲಗಿಗಳು ಕಸಿರೊತ್ತು ದೇವಿ ನಾರಿ ಅಳು ಪಳುಕಿ ಬರುದಿಗಳು ತಾಯಿ ಕಾವೇರಿ ಮಲಗಿಗಳು ಹಸಿರೊತ್ತು ದೇವಿ ನಾರಿ ಏ ಕೇಳಿ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಮತ್ತೊಂದು ಜನಪದ ಗೀತೆ. ಜನಪದ ಗೀತೆಗಳನ್ನು ಕೇಳಿದಿರಿ ರೈತ ಬಾಂಧವರೇ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಕೃಷಿರಂಗ ಮೂಡಿ ಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ